ಯ ಕಲ್ಬುರ್ಗಿ ನಿಲಯ. ಸಮಯ 6:50. ಬಾಯಿಯ ಆರೋಗ್ಯ ದೈಹಿಕ ಆರೋಗ್ಯದ ಕೈಗನ್ನಡಿ. ಅನೇಕ ದೈಹಿಕ ಕಾಯಿಲೆಗಳು ಬಾಯಿಯ ವಿವಿಧ ಭಾಗಗಳಲ್ಲಿ ರೋಗ ಲಕ್ಷಣವಾಗಿ ಕಾಣಿಸಿಕೊಳ್ಳುತ್ತದೆ. ದೇಶದಲ್ಲಿ 80%ಕ್ಕೂ ಹೆಚ್ಚು ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಬಾಯಿಯ ಪ್ರಮುಖ ಸಮಸ್ಯೆಗಳೆಂದರೆ ಹುಳುಕು ಹಲ್ಲು, ವಸಡಿನ ಸಮಸ್ಯೆ, ವಕ್ರದಂತ, ಹಲ್ಲುಗಳನ್ನು ಕಳೆದುಕೊಳ್ಳುವುದು. ಬಾಯಿ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರಕಟಣೆ: ರಾಷ್ಟೀಯ ಆರೋಗ್ಯ ಅಭಿಯಾನ, ಬಾಯಿಯ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ, ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ಕೇಳುಗರೆ, ಈಗ ಕೃಷಿ ರಂಗ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ನಿತ್ಯಮೇಘ ಸಂದೇಶ, ಹುಕ್ಕೇರಿಯ ಕಾಡಪ್ಪ, ಯಲ್ಲಪ್ಪ, ಮಲ್ಲಪ್ಪ ಉಪ್ಪಾರ ಮತ್ತು ಸಂಗಡಿಗರಿಂದ ಜನಪದ ನಾಟಕ, ರಾಧಾನಾಟ ಕೇಳುವ್ರಿ. ನಂತರ ಕೃಷಿ ಹಾಡು, ಮಿನಿ ಮಾಹಿತಿ. ಈಗ ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ವಿಜಯಪುರ, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 10%. ಬೀದರ್, ರಾಯಚೂರು ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 30%. ಕೊಪ್ಪಳ ಜಿಲ್ಲೆ ಒಳಗ 45%. ಬಳ್ಳಾರಿ ಜಿಲ್ಲೆ ಒಳಗ 40%. ಬಾಗಲಕೋಟೆ ಜಿಲ್ಲೆ ಒಳಗ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕೂಡ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಉಳಿದಂತೆ ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಹುಕ್ಕೇರಿಯ ಕಾಡಪ್ಪ, ಯಲ್ಲಪ್ಪ, ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ಜನಪದ ನಾಟಕ ರಾಧಾನಾಟ. ಯಾರಿಗ ಗೊತ್ತ, ನಾ ಹೋಗೋದಕ್ಕ ನಮ್ಮ ಓಣಿ ಎಲ್ಲ ಇತ್ತು ಹಳಾಳ ಆಗೋದಕ್ಕ. ಏನೇ ಕಾಗ್ಲಿ, ನಮ್ಮ ತಾತೆನವ್ರ ಸನೆ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ. ಅಣ್ಣ ತಾತೆನವರೇ, ಅಣ್ಣ ತಾತೆನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೇನು ಸೊಳ್ಳಂಗಿ ಬೇನೆ ಆಯ್ತು ಅಣ್ಣ, ಮಾತಾಡೋದಿಲ್ಲ. ಯಾವಾಗಿದ್ರೂ ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳಬೇಕ, ಇಲ್ಲಾದ್ರೆ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ. ಅಣ್ಣ ತಾತ್ಯ, ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ, ಇವನ್ ತಿನ್ರಿ, ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ. ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ, ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ, ನಾನು ಹೋಗೋದು ಉಂಡಿ ಲಾಭಕ್ಕಾಗಿ. ತರ್ರಿ ಅಣ್ಣ, ತೆಗೆದುಕೊಳ್ಳಿರಿ. ತರ್ರಿ ಅಣ್ಣ ತಾತೆ, ತಿನ್ರಿ. ತಿನ್ನುವ ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರ ಎಲ್ಲಿ ಹೋದ್ರು? ಯಾರ್ರಿ ಅಂದ್ರೆ ಬೆಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ, ಅವ್ರ ಎಲ್ಲಿ ಹೋದ್ರು? ಅವ್ರ ಅತ್ತ ಹೋಗಿಬಿಟ್ರವ. ಅತ್ತ ಅಂದ್ರೆ ಇನ್ ರಾತ್ರಿ ಹೋದ್ರೆ ಅಥವಾ ಹಗಲಿ ಹೋದ್ರೆ? ಹಗಲಿ ಹೋದ್ರಿ. ಹಗಲಿ ಹೋದ್ರೆ ಅಣ್ಣ, ಏನ ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರೆ? ಮಧ್ಯಾಹ್ನ ಹೋದ್ರಿ. ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲು ಬಾಲ ಸುಟ್ಟರ್ವಿ, ಕಾಲ ಬಿಟ್ಟಿದ್ರು. ಅವ್ನ ಪರಿಸ್ಥಿತಿ ಬಹಳ ಕೆಟ್ಟ ಹೋಗ್ತಾವ್ರಿ. ಅದೆಂಗ? ಅವ್ರಿ ಅವ್ನು ಹೋಗ್ಬೇಕಾದ್ರೆ ಅವ್ನ್ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊಯಿಟಿ ಬೂಟ್ ಮಾಡಿಕೊಯ್ತೀನಿ. ತಾತೆ ಬಾಳಿ ಸುರಾಟಿ ಬೂಟ ತಲೆ ಮೇಲೆ ಛತ್ರಿ ಇಸ್ತ್ರಣಿ ಒಂದ್ ದಂಡಿ ಸುಚಿ ಅವನ್ ಕೈಯಾಕ್ ಹೋಯ್ತೀನಿ. ಹಾ ಇಸ್ತ್ರಣಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸುನಾಟಿ ಹತ್ತಿ ಹೋಗ್ಬೇಕಾದ್ರಿ ಯಾತ್ರಿ ಮೇಲೆ ಹೋದ್ರೆ ಹೋರಿ ಮೇಲ್ರಿ ಬಕ್ಕ ಹೋರಿ ಮೇಲೆ ಹೌದ್ರಿ ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದಿನ ಸುಳ್ಳಲ್ಲ. ಒಂದ್ ಹೆಣ್ಣಿಗಾಗಿ ಕೆಡೋದ ಒಂದ್ ಮಣ್ಣಿಗಾಗಿ ಕೆಡೋದ ಹೌದ್ರಿ ಒಂದ್ ಹಣ್ಣಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರ್ದಿಟ್ಟದೈತಿ. ಹೌದು ಕಾಲ ಕಾಲ ಇಂದ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಕ್ಕಿದ್ದೈತಿ. ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು? ಯಾರ ಸಲುವಾಗಿ ಆತ್ರಿ? ನನ್ನ ಸಲುವಾಗಿ. ಏನೇ ಯಾಕಾಗ್ಲಿ ಆಗ್ಲಿ ನನ್ನ ಸಲುವಾಗಿ ಇಷ್ಟು ತ್ರಾಸ ತಗೊಂಡವ್ರ ದೇಶ ಬಿಟ್ಟು ಮಾತ್ರ ಅಂದ್ರೆ ಇನ್ನ ಅವ್ರನ್ನ ಹುಡುಕಾಡ್ತಾ ಹೋಗು ನಡ್ರಿ. ಹೋಗ್ ನಡ್ರಿ. ನನ್ನ ಜೀವನದಂತ ಎಷ್ಟು ಸಮಾಧಾನ ಇಲ್ಲ. ಒಂದ ದಿವಸ ಅಂದ್ರೆ ಒಂದ ತಾಸ, ಹೌದು ಒಂದ್ ತಾಸ ಅಂದ್ರೆ ಒಂದ್ ನಿಮಿಷ, ಹೌದು ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು. ಹೌದು ಅಣ್ಣ, ಅವ್ರು ಎಲ್ಲಿದ್ದಾರೆ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸಬೇಕಾಯ್ತ್ರಿ. ಹೂ ನೀಡಲ್ಲವು ಅಣ್ಣ, ನಡೀರಿ ಹೂ ಬರ್ರಿ ಅಣ್ಣ. ಇಲ್ಲಿದ್ದಾರೆ ಅವರೇನ್ ನೋಡು. ಅವ್ರ ಅಲ್ಲವ? ಅವರು ಅಲ್ಲ. ಅಲ್ಲ ಅಲ್ಲ, ಈಚೆ ಕಡೆ ಇವರು ಅಲ್ರಿ, ಆಚೆ ಕಡೆ ಅವರು ಅಲ್ರಿ ಅಣ್ಣ. ಈಗ ಸದ್ಯ ಅವ್ರ ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ. ಈ ಸದ್ಯ ನೀವು ತೋರಿಸ್ತೀರ ಅಥವಾ ಇಲ್ಲಿ ನಾ ಪ್ರಾಣ ಕೊಟ್ಟೆ? ಇದು ಕೂಡ ನೋಡಿ, ಇಬ್ರು ಕೂಡ ಬರ್ರಿ ಅಣ್ಣ. ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕ ಹೌದು ಆರ್ ತಾಸ ಹೊತ್ತು ಇರೋದಕ್ಕ ಹೌದು. ಈ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ. ಹೌದು ಎಲ್ಲಿದ್ದಾರೆ ತೋರಿಸ್ರಿ, ಬರ್ರಿ ಹುಣ್ರಿ. ಹಾ ತೋರಿಸ್ರಿ ನೋಡ್ರಿ. ಯಾಕ್ರಿ ಇವ್ರ ನೋಡ್ರಿ? ಇವ್ರು ಅಣ್ಣ ಅವರು ಅಲ್ಲ. ಅಲ್ಲ ಅಲ್ಲ, ಅವ್ರು ಅಣ್ಣ ಅವರು ಅಲ್ಲ. ಅವ್ರು ಅಲ್ಲ, ಅವರು ಅಲ್ಲ, ಇವ್ರಿ ಅಣ್ಣ. ಹೌದು ಹೌದ್ರಿ ಅಣ್ಣ. ನನ್ನ ಮೇಗಿನ ತಪ್ಪ ನಿನ್ನ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೆಯನ್ನವರ ಕರೆದುಕೊಂಡು ಬನ್ನಿರಿ. ಕರ್ಕೊಂಡ್ ಬಂದ್ರೆ? ಹೌದ ಕರ್ಕೊಂಡ್ ಬಂದ. ಏ ಅಣ್ಣ, ತಾತೆ ಯಾಕೆ ಬಂದಿ? ನಿಮ್ಗೆ ಕರಲಿಕ್ಕತ್ತಾರ್ರಿ ತಾತೆ? ನನ್ನ ಪ್ರೀತಿಯಿಂದ ಕರಲಿಕ್ಕತ್ತಾರ? ಹೌದ್ರಿ. ಹೌದಲ್ಲ, ಪ್ರೀತಿ ಕರೀತಾರ್ರಿ. ಆವತ್ತು ತಾತೆ ಅವರನ್ನು ನಾನು ಪ್ರೀತಿಯಿಂದ ಕರೆಯುವಾಗ ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೇ, ನನ್ನನ್ನು ಬಿಟ್ಟು ಹೋಗಬೇಡ ಪ್ರಿಯೇ ಎಂದು ನಾನು ಎಷ್ಟೋ ಕರುಣೆಯಿಂದ ಕೇಳಿಕೊಂಡಿ. ನಿನ್ನಿಂದ ನನ್ನ ಜೀವನ ಪಾವನವಾಗಬೇಕಾಗಿದೆ, ನಿನ್ನಿಂದ ನನ್ನ ಜೀವನ ಪವಿತ್ರವಾಗಬೇಕಾಗಿದೆ, ನಿನ್ನಿಂದ ನನ್ನ ಜೀವನ ಬಾಳಿ ಬೆಳಗಬೇಕಾಗಿದೆ ಎಂದು ಹೇಳಿದ್ರೂ ಕೂಡ ನೀನು ಅಂತರಂಗದ ಆವರಣದಲ್ಲಿ ಹಾರುತ್ತಿರುವ ಗಾಳಿಯ ಪಡೆದ ಸೂತ್ರದ ದಾರವನ್ನೇ ಹರಿದುಗದಂತೆ ನನ್ನನ್ನು ಹರಿದಿಯದು ನೀನು ಹೋಗಬೇಕಾದ ಸ್ಥಾನಕ್ಕೆ ಹೊರಟಬಹುದು. ಆಗ ಪಟವು ಯಾವ ಸಮುದ್ರದಲ್ಲಿ ತಿಳಿತೋ, ಯಾವ ಮುಳ್ಳಿನ ತಂಟಿಗೆ ಸಿಕ್ಕು ಹರಿದು ಛಿದ್ರ ಛಿದ್ರವಾಗಿ ಹೋಯಿತೋ ಅನ್ನುವುದು ನೀನು ಹೊರಳಿ ನೋಡಿಲ್ಲ, ಮರಳಿ ಬರಲಿಲ್ಲ. ಹೌದ್ರಿ ತಾತ್ಯ, ಪಾಪ ಪುಣ್ಯಗಳ ಎರಡುವ ಮಧ್ಯದಲ್ಲಿ ಕರ್ಮ ಎಂಬುವ ಗಂಟು ಸುಟ್ಟ ಬೂದಿಯಾಗಿ ಹೋಗುತ್ತವೆ ಹೊರತು ಧರ್ಮದ ಗಂಟು ಯಾವಾಗ ಸುಡಕ್ಕೆ ಸಾಧ್ಯವಿಲ್ಲ. ತಾತ್ಯ, ಅಂತರಂಗದ ಅರಮನೆಯಲ್ಲಿ ಒಂದು ಗಂಟಿನ ಮನೆಯನ್ನು ಕಟ್ಟಬೇಕೆಂದು ಒಂದು ಉಸಕಿನ ಗೋಡೆಯನ್ನೇ ಹಾಕಿದ್ದೆ. ಅಕಸ್ಮಿತವಾಗಿ ಮಳೆಯಾಯಿತು, ಉಸಕಿನ ಗೋಡೆ ಕುಸಿದು ಹೋಯಿತು. ಉಸಕಿನ ಗೋಡೆ ಕುಸಿದು ಹೋದ ಮೇಲೆ ದೇಹಕ್ಕೆ ಬಹಳ ಕಷ್ಟವಾಯಿತು, ಆದರೆ ಮನಸ್ಸ ಹಸನಾಗಿಯೇ ಉಳಿಯಿತು. ಹಸನಾಗಿರುವ ಮನಸ್ಸನ್ನು ಮತ್ತು ಕಸದಲ್ಲಿ ಕೂಡಿಸು ಸರಿಯಲ್ಲ, ನಾನು ಬರುವುದಿಲ್ಲ, ನನ್ನ ಕರೆಯಬೇಡ, ಮತ್ತಾರು ಹೇಳುತ್ತೇನೆ ಕೇಳು. ಹೇಳಬ್ಬ ಆಕಾಶದಲ್ಲಿ ಹಾರುವ ಹಕ್ಕಿಯು ಒಂದು ದಿನ ನೀರಿನಲ್ಲಿ ಈಜುವ ಮೇನಿಗೆ ಶಪಥ ಮಾಡಿತಂತೆ. ಏನಂತ? ನೀನು ಎಷ್ಟು ದಿವಸ ನೀರಿನಲ್ಲಿ ಈಜುತ್ತಾ ಇರುವೆಯೋ ನಾನು ಅಷ್ಟೇ ದಿವಸ ಆಕಾಶದಲ್ಲಿ ಹಾರುತ್ತಾ ಇರುತ್ತೇನೆ ಅಂತ. ಆದ್ರೆ ಒಂದು ದಿನ ಆಕಾಶದಲ್ಲಿ ಹಾರುವ ಹಕ್ಕಿಯು ನೀರಿನಲ್ಲಿ ಈಜುವ ಮೇನಿಗೆ ಸೋತು ಶರಣಾಗಿ ಮತ್ತು ಭೂಮಿಗೆ ಬರಬೇಕಾಯಿತು. ತಾತ, ಭೂಮಿ ಎನ್ನುವಂತಹ ವಸ್ತು ಹೇಗೆ ಪವಿತ್ರವಾಗಿದೆ, ಹಾಗೆ ತಾತ ಹೆಣ್ಣಿಗೆ ಪತಿ ಎನ್ನುವಂತಹ ವಸ್ತು ಅಷ್ಟೇ ಪವಿತ್ರವಾಗಿದೆ. ತಾತ, ಅಂತ ಪತಿಯ ಸೇವೆಯನ್ನು ಬಿಟ್ಟು ಪರಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧವಾಗುತ್ತದೆ. ಪತಿಯ ಸೇವೆಯೇ ಪರಮಾತ್ಮನ ಸೇವೆ ತಿಳಿದುಕೊಂಡು ಆತನಿಂದ ತಾತ ಒಂದು ಮುಕ್ತಿ ಮಾರ್ಗ ಹೊಂದಂತ ಹೇಳು. ತಾತ, ನನ್ನ ಕರಿಬೇಡ, ನಾನು ಬರೋದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಏನಂದ್ರ ತಿಪ್ಪಿ ಒಳಗೊಂದು ಹೂವಿನ ಗಿಡ ಅದ, ಆ ಗಿಡದ ಹೂ ಆಗ್ಯದ. ಆ ಹೂವ ತಿಪ್ಪಿಗೆ ಸಲ್ಲಬಹುದು ಅಥವಾ ದೇವರಿಗೆ ಸಲ್ಲಬಹುದು. ದೇವರಿಗೆ ಸಲ್ಲತಕ್ಕದ್ದು ದೇವರಂದ್ರ ಮದುವೆ ಗಂಡ, ತಿಪ್ಪಂದ್ರ ಪರಪುರುಷರ. ಪರಪುರುಷರ ಬೆಣ್ಣ ಹತ್ತೋದು ಇವು ಜಗತ್ತಿನ ವಿರೋಧ ಆಗ್ತದ. ಅದಕ್ಕೆ ನೀವು ಕರಿಬೇಡಿ, ಬರೋದಿಲ್ಲ ಅಂತ ಹೇಳ್ತಾರ ಅಣ್ಣ. ತಾತೇನವ್ರ ಹಿಂಗಂದ್ರೆ ಹೌದ್ರಿ, ಹಾಗಾದ್ರೆ ಹೇಳುತ್ತೀನಿ ಕೇಳ್ರಿ. ನನ್ನ ಕೂಡ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಡಂದ್ರು ಸಹಿತ ಒತ್ತಟ್ಟಿ ಪಡೆಯಲ್ಲಿ ಇವ್ರು ಗುಡಿಸುದ, ಒತ್ತಟ್ಟಿ ಪಡೆಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ. ಖರೆ ಅಣ್ಣ, ಒಂದ್ ಹೊಸ್ತಲಕ್ಕೆ ಬಂದ ಕಾಲಕ್ಕೆ ಅಂತೀವಿ. ಹೇಳ್ತಲ್ಲ ಅವು ಏನ ಬಂದೆ ಈಗ ಚಾನ್ಸ್ ಅದು ಮಾಡ್ಕೊಂಡು ನೋಡು. ತಾತೆ ಏನು ಏನಂದ್ರ ಈಗ ನಿಮ್ ತೂಕ ತೂಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಕೊಡ್ತಾರ, ಅದಕ್ಕೆ ಬಂದ ನೀ ಬಂದ ಬರೇ ರೂಪಾಯಿ ಹಾಲ್ಕ ಕಾಲಕ್ಕೆ. ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕಟ್ಟಿಗುಳ ರೈತ ಹೋಗ ಹುಡುಗಿ ಹೆಚ್ಚಿಂದ, ಮಾನವ ರೈತ ಹುಡುಗಿ ಮದುವೆ ಗಂಡನಿಂದ, ಗಂಡನಿಂದ ಆದ ಶೃಂಗಾರ ಬಳಿ ಕಾಲಗಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ, ನಿನ್ನ ಮದುವೆಯ ಗಂಡನಿಂದ. ಅಳಸಿಕೊಳ್ಳಬೇಡ ಹುಡುಗಿ ನನ್ನಿಂದ, ಸಾರಿ ದೂರು ಹೇಳತ್ತೇನೆ ನಾನು ಇಂದ. ತಾತ್ಯ ಅಂತ ಕುಂಕುಮತ್ತವನ್ನು ಅಲಸಿ ಅಲಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಜಗತ್ತಿನ ವಿರುದ್ಧ ಆಗ್ತದೆ. ತಾತ್ಯ ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಲ್ಲೆಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದ್ರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಹೊರತು ಅದರಿಂದ ಏನು ಉಪಾಯವಾಗಲಾರದು. ಹೌದು ತಾತ್ಯ, ಹತ್ತಾರು ಹೇಳುತ್ತೀನಿ ಕೇಳು. ಹೇಳಪ್ಪ. ನಾನು ಹೇಳುವ ಮಾತರ್ಥವಾಯಿತು. ಚಂದ್ರಪ್ಪ ತಾತ್ಯ, ಹೆಣ್ಣಿನ ಜೀವನವೆಂದರೆ ಒಂದು ಮಿದುವಾದ ಬಾಳಿಲಿದ್ದ ಹಾಗೆ. ಹೌದು. ಆ ಬಾಳಿಯನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಮುಳ್ಳಿನ ಕಂಟಿ ಮೇಲೆ ಬಿದ್ದರೆ ಏನಾಗ್ತದ? ಆ ಬಾಳೆಯಲ್ಲಿ ಹರಿದು ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ. ಆದ್ರೆ ಮುಳ್ಳಿನ ಕಂಟಿಗೆ ಮಾತ್ರ ದೋಷವಾಗುವುದಿಲ್ಲ. ಹೆಣ್ಣು ಅಂದ್ರೆ ತಾತ್ಯ ಒಂದು ಬಾಳೆಯಿದ್ದ ಹಾಗೆ, ಗಂಡಸಂದ್ರೆ ತಾತ್ಯ ಒಂದು ಮುಳ್ಳಿನ ಕಂಟಿ ಇದ್ದ ಹಾಗೆ. ತಾತ್ಯ ಪರಪುರುಷರ ಬೆನ್ನ ಹತ್ತಿ ತಾತ್ಯ ಒಂದು ಚಿತ್ರ ಚಿತ್ರವಾಗಿ ಹೋಗಲ್ಸಿರೋದಲ್ಲ. ತಾತ್ಯ ಇವರು ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಅವರು ಏನಂದ್ರೆ ಹೂವ ಯಾವ ಹೂವ ಶ್ರೇಷ್ಠ? ಯಾವ ಹೂವ ಶ್ರೇಷ್ಠ? ಹೌದು, ಹತ್ತಿ ಹೂವ ಶ್ರೇಷ್ಠ. ಹತ್ತಿ ಹತ್ತಿ ಹೂವು ಯಾವ ಪ್ರಕಾರ ಶ್ರೇಷ್ಠ ಅದಲ್ಲೋ ಹಾಗೆ ಹಣ್ಣಿನ ಗಂಡ ನಿನಗೆ ಶ್ರೇಷ್ಠ. ಶ್ರೇಷ್ಠ ತಾನೆ, ಗಂಡನ ಬಿಟ್ಟು ತಿರ್ಕೋದೇನ್ ಚಲೋ ಅಲ್ಲ. ನೀವು ಕರಿಬಾರ್ದು ಅವ್ನು ಬರೋಲ್ಲ ಅಂತ ಹೇಳ್ತಾರ ಅಣ್ಣ. ತಾತೇನವ್ರೆ ಯಾವಾಗಿದ್ರು ಸಹಿತ ಬೆಳ್ಳೆ ಬೆಳೆ ತನಕ ಹೇಳುದೆಲ್ಲ ಆಯ್ತು ಕರೆ. ಈಗ ಸದ್ಯ ಏನಾಗುದಿಲ್ಲ, ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ನಾಶ ಆಗಿತ್ತನ್ನುವಾಗ ನಾ ಅವ್ರನ್ನ ಕೈ ಮುಗಿದು ಕರಿಲಿಕ್ಕೆ ಬಂದಿದ್ದೇನೆ. ಹೌದು ಅಣ್ಣ, ಇನ್ನೂ ಒಂದು ಮಾತ ಪ್ರೇಮಲಿ ಮಾತಾಡಿಸ್ತೀನಿ, ಆಮೇಲೆ ಏನಾಗ್ತದೆ ನೋಡೋಣ. ಖಚಿತ ಬಾಧೀರ ಖಚಿತ ಧೀರ ಕಚಿತ ಬಾಧೀರ ಚಲು ದೇಶ ಕತಿಕ ಹೋರಾಟ ಅಂಕಲ್ ಗಿ ದೇಶ ದೇಶ ಕತಿಕ ಹೋರಾಟ ಅಂಕಲ್ ಗಿ ಭೀಮಾಂ ಭಯ್ಯ ಶಾಹಿ ಚಲು ಮಾತಾಡೋ ಗಂಭೀರ ತಾತೇನವ್ರೆ, ಈಗ ಸದ್ಯ ಏನು ಬೇಡಿದ್ದೆಲ್ಲ ಕೊಡ್ತೇನಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗ್ವಲ್ತ ಆಗ್ವಾತ್ರಿ. ಯಾಕಂದ್ರ ಏನ್ ಆಗ್ಬಾರ್ದು ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ. ಈಗ ಅವ್ರಿಗೆ ತ್ರಾಸ ಸುದ್ದಿನ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತದ್ದ ನನ್ನ ಮನಸ್ಸಿನಲ್ಲಿ ಆಗೈತಿ. ಅನ್ನ ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ. ಈಗ ಸದ್ಯ ಯಾವ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ. ದೇಶ ಯಾರೇ ತಿರುಗ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತದೆ, ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ. ಈಗ ಸದ್ಯ ಅನ್ನ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ, ಸ್ವಲ್ಪ ಬಂದ್ ಮನೆ ಕಾಲ ಹಚ್ಚುಕೊಂತೀವಿ. ಏನ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತಾರ? ಬರೇ ಬಂದ ಅವರ ಹೊಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ. ಹಲವು ಶಾಸ್ತ್ರ ಓದಿದರೆ ಏನು, ಕಿರಿಯ ಸುತ್ತಿದರೆ ಏನು, ತನ್ನ ತನ್ನ ಕುಳಿತಿದ್ದ ಏನು, ಶಿವ ನಾಮಸ್ಮರಣೆ ಮಾಡಿದ್ರೆ ಏನು, ಪಶು ಪಕ್ಷಿಗೆ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೂ ಹೌದಲ್ಲ. ಹನ್ನೆರಡು ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈ ಮೆಗದು ಪಂಚ ಅಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತಿಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವೂ ಸಿಗಬಹುದು. ಅಷ್ಟ ಪುಣ್ಯ ತಾತ ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚ ಅಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತಿಪ್ಪಿನಿಂದ ಕೈ ತುಳಿಸಿದ್ದಾದ್ರೆ ಹನ್ನೆರಡು ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ. ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನು ಹತ್ತಿ ನಾಶ ಮಾಡಿಕೊಳ್ಳಲ್ಲ. ತಾತ ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತ ಬಿಟ್ಟ ತಾತ ಪುರಪುರುಷರ ಬೆನ್ನು ಹತ್ತಿ ಬರೋದು ತಾತ ಜಗತ್ತಿನ ವಿರುದ್ಧ ಆಗ್ತದೆ. ತಾತ ಇವರ ಕರಿಬಾರದು, ನಾನು ಬರುವುದಿಲ್ಲ ತಾತ ಮತ್ತಾರು ಹೇಳುತ್ತೇನೆ ಕೇಳುವಂತ ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು ಹೆಣ್ಣು, ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ ಹೆಣ್ಣಿದ್ರೆ ತಾತ ಮನೆಯೊಂದು ರತ್ತಿದ್ದಂಗ ಹೌದಲ್ಲ. ಗಂಡ ಹೆಂಡ್ರ ನಡುವೆ ತಾತ ಒಂದು ಗಂಡು ಮಗ ಒಂದು ರತ್ತಿದ್ದಂಗ ಹೌದು. ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ರತ್ತಿದ್ದಂಗ ಹೌದು ಹೌದಲ್ಲ. ತಾತ ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ರತ್ತಿದ್ದಂಗ. ಅರ್ಥ ರತ್ನದ ಬೆಳಕವನ್ನು ಬಿಟ್ಟು ರತ್ನ ಬೆಳಕಿಗೆ ತಾತ ರತ್ನ ಹಳದ ಬೆಳಕಿಗೆ ಬರುವುದಿಲ್ಲ. ಇವರ ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ಏವೋ ತಾತನವ್ರು ಯಾಕ್ರಿ ಅವ್ರು ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹೋದ ಅದೇ ಆ ಹಳ್ಳ ತಿಪ್ಪೇನೆ ಮುಚ್ಚಿ ಇಟ್ಟಿದಿರಂತ ಎಣ್ಣೆ ರತ್ನ ಹೋದ್ನಲ್ಲ ನೀವು ಆ ಪ್ರೀತಿ ಮಾಡಿದಾರೆ. ಪ್ರೀತಿ ಮಾಡಿನ ಆ ಎಣ್ಣೆ ಬೆಳಕು ನಿಮ್ಗೆ ಬೀಳಲ್ಲ ಕರಿಬೇಡಿ ಅವ್ರು ಬರಲ್ಲ ಅಂತ ಹೇಳ್ತಾರ ಅವ್ರು. ಅಣ್ಣ ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು ಹೌದು ಹೌದಿಲ್ಲ. ಈಗ ಎರಡು ಸಲ ಅಂತ ಮಾತಾಡ್ಸೀವಿ ಹೌದು, ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀವಿ ಅಣ್ಣ ಮಾತಾಡಿಸ್ತೀರಿ. ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಡದಾಗಿ ಹೋದನ್ನುವ ಮನಸೆ ಮಾಡಿ ಏಕಾಏಕಿ ಕಾಡದಾಗಿ ಹೋದನ್ನುವ ಮನಸೆ ಮಾಡಿ ಗೀತ ನನ್ನ ಅನಂತರ ಏಕಾಏಕಿ ಕಾಡದಾಗಿ ಆ ಹೇಳರಿ ಬುದ್ಧಿವಂತರ ಅಮೃತ ನಿಮ್ಮ ಹೇಳರಿ ಬುದ್ಧಿವಂತರ ಚಾಲಿ ವರಿಯಾಕಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾಕೆನ ನಾಚಿ ಬಿಟ್ಟ ಕರಿಯತೇನ ಹಾಗವಲ್ಲವ್ವ ಕಾರ್ಕಾರ ಅಂತ ಚಾಲಿ ವರಿಯಾಕೆನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾಕೆನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನ ಮಾಡವಲ್ಲವ್ವ ಕಾರ್ಕಾರ ಅಣ್ಣ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನ ಬರ್ತಿದ್ದಿಲ್ಲ. ಹೌದು, ಈಗ ಸದ್ಯ ನೋಡಿದ್ರ ಇವ್ರು ಯಾವಾಗ ನನ್ನ ಮನೆಗೆ ಬಂದವರೋ ಯಾವಾಗಿಲ್ಲೋ. ನನ್ನ ಇಷ್ಟ ಮನಸ್ಸು ನನ್ನ ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ, ಯಾಕ ಬಲ್ಲ ಅಂತಾರ, ಮತ್ತು ಏನ್ ಬೇಕಾಗ್ತದ ಕೇಳ ಅಣ್ಣ. ನಾ ಕೊಡ್ತಾ ಇದ್ದೇನೆ ಸದ್ಯ. ಈಗ ಅವ್ರು ಬಂದ್ರೆ ಹೆಂಗ ಆಗ್ತದ ಗೊತ್ತದ, ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ. ಹೌದು ಅಣ್ಣ, ಏಕ್ದಮ್ ಬಂದ್ಬಿಡ ಅಂತ ಹೇಳ್ರಿ. ಕೇಳುಗ್ರಿ, ಈಗ ನೀ ಏನ್ ಬೇಡಿದ್ರ ಕೊಡ್ತಾ ನೀ ಯಾಕಿಲ್ಲತ್ತಪ್ಪ, ಏನ್ ಕಾರಣ ಅಂತಾದವ್ರು ಏನಿಲ್ಲ ಅಂದ್ರ ತತ್. ಈಗ ಹೌದು, ಹತ್ತ ಮಾತು ಹೇಳಿದ್ರೊಳಗ ಏನು ಅರ್ಥ ಇಲ್ಲ. ಮುತ್ತಿನಂಗ ಮಾತು ಹೇಳತ್ತೇನ ಕೇಳ ಬಂದ, ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ, ಬಂದ ಹೋಗು ನೋಡಿ ಏಟಿದ ಬಂದ ಬರೇ ಕತ್ತಲಿ. ಬರುವಾಗ ಎಷ್ಟಗಳ ಸೀದಿ, ಹೋಗುವಾಗ ಎಷ್ಟಗಳ ಸೀದಿ, ತಿಳ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡ್ಕೊಳಕರೆ ಬಂದ ತಿರುಗಾಡಿ ಮಾಡಿಕೊಂಡಿರಿ ಎಲ್ಲಾ ಸಂತಿ. ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತೆ ಪುಣ್ಯದ ಸ್ಥಾನ ಏಕಬೇಕಾಗ್ಯದ. ಮೋಕ್ಷ ದಾರಿಯನ್ನು ಹೊಂದ್ರೆ ತಾತ ಇವರಿಗೂ ಚಂದ ನನಗೂ ಚಂದ. ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ಅಣ್ಣ ತಾತೇನವ್ರು ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು, ಅವ್ರು ಬರೋಲ್ಲ ಅಂತ ಹೇಳ್ತಾರೆ. ಯಾಕೆ ಬರೋದಿಲ್ಲ ಕೇಳ, ಇವ್ರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದ್ ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ. ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರೆ ಬಂದವನಿಗೆ ನೀಲಕಂಠ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ರಾಮ. ಇಲ್ಲಿ ತನಕ ಹುಕ್ಕೇರಿಯ ಕಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ್ ಮತ್ತು ಸಂಗಡಿಗರಿಂದ ಜನಪದ ನಾಟಕ ರಾಧಾನಾಟ ಕೇಳಿದಿರಿ. ಈಗ ಒಂದು ಕೃಷಿ ಹಾಡು. ಮಳೆಯು ಬಂದರ ಬರಚಕ್ಕ ಬೆಳಿತಾನ ಜೋಳ ಬೆಳೆಯುವರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಕಳ್ಳ ತಳಿಗಳ ಬಿತ್ತಕ ಮುಂಗಾರು ಮಾಲ್ದಂಡಿ ಮೂಗುತಿಗೆ ಬರಬರಿ ಹಿಂಗಾರು ಸಂಕರ್ಣ ತಳಿಗಳ ಬಿತ್ತಕ ಮುಂಗಾರು ಮಾಲ್ದಂಡಿ ಮೂಗುತಿಗೆ ಬರಬರಿ ಹಿಂಗಾರು ಕಾರ್ತವ ಜೋಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಕಾರ್ತವ ಜೋಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಪ್ಪನೆ ಮಣ್ಣು ಬೆಳೆಯಕ ಉತ್ತಮ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಳಿಕಸ ಕೂಡ ಕಾರ್ತವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಕಳಿಕಸ ಕೂಡ ಕಾರ್ತವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಭರಚಕ್ಕ ಬೆಳಿತಾನ ಮಳೆಯು ಬಂದರ ಭರಚಕ್ಕ ಬೆಳಿತಾನ ಮಳೆಯು ಬಂದರ ಭರಚಕ್ರ ಬೆಳಿತಾನ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ಬಿಜಾಪುರ ಕಲಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ರೈತರು ನೀವು ಮನಸ್ಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಕೃಷಿ ಹಾಡು ಕೇಳಿದ್ರಲ್ಲ, ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನ ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಗೆ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗೌಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ICAR ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡನ್ನೂ ಮಾನ್ಯತೆಯನ್ನ ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ಕಾಸ್ ಕಲಬುರಗಿ ಕಾಲೇಜು ICAR ಇಂದ ಮಾನ್ಯತೆಯನ್ನ ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ KEA ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kvafsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ನ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿನಿ ಮಾಹಿತಿ ಕೇಳಿದ್ರಿ, ಈಗ ಇನ್ನೊಂದು ಕೃಷಿ ಹಾಡು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಟ್ಟಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರ